ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್. 2025-26 ಸಾಲಿನ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭ. ಲಭ್ಯವಿರುವ ಕೋರ್ಸ್ಗಳು ಬಿಎ ರೂರಲ್ ಡೆವಲಪ್ಮೆಂಟ್ ಅಂಡ್ ಪೊಲಿಟಿಕಲ್ ಸೈನ್ಸ್, ಬಿಕಾಂ ಇನ್ನೋವೇಷನ್ ಅಂಡ್ ಸ್ಟಾರ್ಟ್ಅಪ್ಸ್, ಬಿಎಸ್ಸಿ ಅಗ್ರಿ ಬಿಸಿನೆಸ್ ಅಂಡ್ ಫುಡ್ ಪ್ರೊಸೆಸಿಂಗ್, ಬಿಎಸ್ಸಿ ಜಿಯೋ ಇನ್ಫಾರ್ಮೆಟಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್, ಬಿಪಿಎಚ್ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್, ಬಿಸಿಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸರ್ಟಿಫಿಕೇಟ್ ಕೋರ್ಸ್, ಜಿಯೋ ಇನ್ಫಾರ್ಮೆಟಿಕ್ಸ್ ಪಿಜಿ ಡಿಪ್ಲೊಮಾ ಕೋರ್ಸ್. 360 ಎಕರೆ ಪ್ರದೇಶ, ವಿಶಾಲ ಮನಮೋಹಕ ಪರಿಸರ, ನುರಿತ ವಿಷಯ ತಜ್ಞರು, ಸುಸಜ್ಜಿತ ಪ್ರಯೋಗಾಲಯಗಳು, ಡಿಜಿಟಲ್ ಲೈಬ್ರರಿ, ಅತ್ಯುತ್ತಮ ವಸತಿ ನಿಲಯಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್. www.ksrdpru.ac.in, ಮೊಬೈಲ್ 7975202206 ಅಥವಾ 7795100729. ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 2025-26 ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ. ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ. ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್. ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ. ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 7975713292. ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು. ಸಿಧು ವಿದ್ಯಾಸಂಸ್ಥೆಯ ನಳಂದ ಫೌಂಡೇಶನ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಉತ್ತಮ ತಾಂತ್ರಿಕ ಶಿಕ್ಷಣವನ್ನು ಯಶಸ್ವಿಯಾಗಿ ನೀಡುತ್ತಿವೆ. ನಳಂದ ಫೌಂಡೇಶನ್ ಪಾಲಿಟೆಕ್ನಿಕ್ನಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯವಿವೆ. ನಳಂದ ಬಿಸಿಎ ಕಾಲೇಜಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ 3 ವರ್ಷದ ಪದವಿ ಕೋರ್ಸ್ ಲಭ್ಯವಿದೆ. ಉತ್ತಮ ಸಾರಿಗೆ ವ್ಯವಸ್ಥೆ, ಉತ್ಕೃಷ್ಟ ಪ್ರಯೋಗಾಲಯ, ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆ, ಪಠ್ಯಕ್ರಮದ ಸಂಪೂರ್ಣ ಮನದಟ್ಟಾಗುವ ಬೋಧನೆ, ಫಲಿತಾಂಶ 90% ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481857729. ಸಿಐಟಿಎಸ್ಗೆ ಪ್ರವೇಶಗಳು ಈಗ ತೆರೆಯಲ್ಪಟ್ಟಿವೆ. ಹೊಲಿಗೆ ತಂತ್ರಜ್ಞಾನ, ಫಿಟ್ಟರ್ ಅಥವಾ ವುಡ್ವರ್ಕ್ ಟೆಕ್ನಿಷಿಯನ್ ವಿಭಾಗಗಳಲ್ಲಿ ಎನ್ಎಸ್ಟಿಐಗಳು ಮತ್ತು ಐಟಿ ಓಟಿಗಳಲ್ಲಿ ತರಬೇತಿ ಪಡೆದು ಪ್ರಮಾಣೀಕೃತ ತರಬೇತುದಾರರಾಗಿ ನಿಮಿ ಆನ್ಲೈನ್ ಅಡ್ಮಿಷನ್ .in ನಲ್ಲಿ ಈಗಲೇ ಅರ್ಜಿ ಸಲ್ಲಿಸಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223. ಅಶೋಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ವಿದ್ಯಾನಗರ, ಹುಬ್ಬಳ್ಳಿ. ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತ ಆಸ್ಪತ್ರೆ. 24/7 ಕ್ಯಾತ್ಲ್ಯಾಬ್ ಸೇವೆ, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಎಮರ್ಜೆನ್ಸಿ ಹಾರ್ಟ್ ಕೇರ್ ಹಾಗೂ ಡಯಾಲಿಸಿಸ್ ವ್ಯವಸ್ಥೆ. 24/7 ICU, ಎಮರ್ಜೆನ್ಸಿ ಸೇವೆ, ಆಕ್ಸಿಡೆಂಟ್ ಅಂಡ್ ಪಾಲಿಟ್ರಾಮಾ ಕೇರ್, ಜಾಯಿಂಟ್ ರಿಪ್ಲೇಸ್ಮೆಂಟ್, ಆರ್ಥ್ರೋಸ್ಕೋಪಿ, ರುಮಟಾಲಜಿ, ಡಯಾಬೆಟಿಕ್ ಕೇರ್, ಕಿಡ್ನಿ ಸ್ಟೋನ್, ಕ್ಯಾಟರಾಕ್ಟ್ ಸರ್ಜರಿ, ರಿಫ್ರಾಕ್ಷನ್, ಪ್ಲಾಸ್ಟಿಕ್ ಅಂಡ್ ಲ್ಯಾಪ್ರೋಸ್ಕೋಪಿ ಸರ್ಜರಿ, ಕಾರ್ಡಿಯೋವ್ಯಾಸ್ಕ್ಯುಲರ್, ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ, ವೆರಿಕೋಸ್ ವೇನ್ ಟ್ರೀಟ್ಮೆಂಟ್ ಲಭ್ಯ ಇದೆ. ಆಯುಷ್ಮಾನ್, ಯಶಸ್ವಿನಿ ಯೋಜನೆಗಳು ಹಾಗೂ ಎಲ್ಲಾ ತರಹದ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗಳ ಸೌಲಭ್ಯಗಳು ಲಭ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0836-23-778-23-73-779. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448309994.

ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳುಗರೆ, ಈಗ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ಮಹತ್ವದ ವಿಷಯ. ನಾವು ಹೆಚ್ಚಾಗಿ ಗ್ರಾಮೀಣ ಭಾಗ ಆಗಿರಬಹುದು ಮತ್ತು ಈ ನಗರಗಳಲ್ಲಿ ಆಗಿರಬಹುದು, ಒಂದಿಷ್ಟು ಜನರಿಗೆ ತಂಬಾಕನ್ನು ತಿನ್ನುವಂತಹ ಚಟ ಇರ್ತದೆ. ಮತ್ತು ತಂಬಾಕನ್ನು ಸೇದೋದು, ನಶೆ ಇರಿಸ್ಕೊಳ್ಳೋದು, ಇದೆಲ್ಲ ಚಟಗಳಿರ್ತಾವೆ. ಆದರೆ ಇದು ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ ಅನ್ನೋದು ಅವರಿಗೆ ಗೊತ್ತಿರ್ತದೋ ಅಥವಾ ಗೊತ್ತಿದ್ದುದನ್ನು ಅದರ ತಿಳಿಸ್ಲಿಕ್ಕೆ ಅಂಥೇಳಿ ಒಂದು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತಾರೆ. ಅಂದರೆ ಜನರೊಳಗೆ ಈ ತಂಬಾಕನ್ನು ತಿನ್ನೋದು, ತಂಬಾಕು ಜಗಿಯೋದು ಇದೆಲ್ಲ ಅದಲ್ಲ, ಇದು ಎಷ್ಟು ಪರಿಣಾಮ ಮೂಡಿಸ್ತದೆ, ಎಷ್ಟು ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡ್ತದೆ ಅನ್ನೋದನ್ನು ತಿಳಿಸೋದ್ರ ಸಲುವಾಗಿ ಇರುವಂತಹ ದಿನ ಇದು, ವಿಶ್ವ ತಂಬಾಕು ರಹಿತ ದಿನ. ಬರುವ 31ರಂದು ಆಚರಿಸಲಾಗ್ತದೆ. ಅದಕ್ಕನ ಇವತ್ತು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ಕೂಡ ವಿಶ್ವ ತಂಬಾಕು ರಹಿತ ದಿನ. ಈ ಬಗ್ಗೆ ನಿಮ್ಗೆ ಮಾಹಿತಿ ಮಾಡಿಕೊಡಲಿಕ್ಕೆ ಬಂದಾರ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿನ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿನ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ವಿನಯ್ ಕುಮಾರ್ ಹೆಗ್ಡೆಯವರು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮ್ಮ ಶ್ರೋತೃಗಳೆಲ್ಲ ಪ್ರಶ್ನೆಗಳನ್ನು ತಯಾರು ಮಾಡಿಕೊಳ್ತಾರೆ. ಅದಕ್ಕಿಂತ ಮುಂಚೆ ಈ ವಿಶ್ವ ತಂಬಾಕು ರಹಿತ ದಿನ ಬರೋ ಈ 31ರಂದು ಏನು ಆಚರಿಸ್ತೀವಲ್ಲ, ಆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೇಕು ಡಾಕ್ಟರ್. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ. ಡಾಕ್ಟರ್ ವಿನಯ್ ಕುಮಾರ್ ಹೆಗ್ಡೆಯವರು ಮೂಲತಃ ಹೊನ್ನಾವರದವರು. MBBS ಪದವಿಯನ್ನು 2019ರೊಳಗೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮೈಸೂರು ಮೆಡಿಕಲ್ ಕಾಲೇಜಿನೊಳಗೆ ಮಾಡಿದರು. MD ಸ್ನಾತಕೋತ್ತರ ಪದವಿಯನ್ನು 2023ರೊಳಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿನಿಂದ ಪಡೆದಾರ. 2023ರೊಳಗೆ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಮುದಾಯ ವೈದ್ಯಕೀಯ ವಿಭಾಗಕ್ಕೆ ಸೇರಿದ ಇವರು ಕಳೆದ 2 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈಗ ವಿಶ್ವ ತಂಬಾಕು ರಹಿತ ದಿನ ಈ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ ಅಂತ ಡಾಕ್ಟರ್ ವಿನಯ್ ಕುಮಾರ್ ಹೆಗ್ಡೆ. ನಮಸ್ತೆ, ನಾನು ಡಾಕ್ಟರ್ ವಿನಯ್ ಕುಮಾರ್ ಹೆಗ್ಡೆ. SDM ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ತಂಬಾಕು ಸೇವನೆಯು ಕ್ಯಾನ್ಸರ್ ಮತ್ತು ಹೃದಯ ರೋಗದಿಂದ ಹಿಡಿದು ಕುಟುಂಬಗಳು ಮತ್ತು ನಮ್ಮ ಪರಿಸರದ ಮೇಲೆ ಹೇಗೆ ದುಷ್ಪರಿಣಾಮ ಬೀರುತ್ತದೆ ಎಂದು ಮಾತನಾಡಲಿದ್ದೇನೆ ಹಾಗೂ ಅದನ್ನು ತಡೆಗಟ್ಟುವ ವಿಧಾನಗಳನ್ನು ಚರ್ಚಿಸಲಿದ್ದೇವೆ. ಮೊದಲನೆಯದಾಗಿ, ತಂಬಾಕಿನ ಅಪಾಯಗಳೇನು? ಪ್ರತಿ ವರ್ಷ ಜಗತ್ತಿನಾದ್ಯಂತ 8 ಮಿಲಿಯನ್ ಅಂದರೆ 80 ಲಕ್ಷ ಜನರು ತಂಬಾಕು ಸಂಬಂಧಿತ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಾರೆ ಮತ್ತು 1 ಸಿಗರೇಟ್ನಲ್ಲಿ 7,000 ಟಾಕ್ಸಿಕ್ ಕೆಮಿಕಲ್ಸ್ ಅಥವಾ ವಿಷಪೂರಿತ ಕೆಮಿಕಲ್ ಇರುತ್ತವೆ. ಸೊ ಅದರಿಂದ ತಂಬಾಕಿನಿಂದ ಏನೇನು ಸಮಸ್ಯೆ ಉಂಟಾಗುತ್ತವೆ ಎಂದು ನೋಡೋಣ. ಮೊದಲನೇದಾಗಿ, ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತವೆ ಅಂದರೆ BP ಹೆಚ್ಚಿಸುತ್ತದೆ. ಉಸಿರಾಟದ ಸಮಸ್ಯೆ, ಅಸ್ತಮಾ, ಶ್ವಾಸಕೋಶದ ಕಾಯಿಲೆಗಳನ್ನು ಉಂಟುಮಾಡುತ್ತದೆ. ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗುತ್ತದೆ. ಬಾಯಿ, ಹಲ್ಲು, ನಾಲಿಗೆ ಮತ್ತು ಗರ್ಭಾಶಯದ ಆರೋಗ್ಯ ಹಾನಿ ಆಗುತ್ತದೆ. ಮತ್ತು ತಂಬಾಕಿನಲ್ಲಿ ವಿವಿಧ ರೀತಿಗಳಿವೆ. ಸ್ಮೋಕಿಂಗ್ ಅಂದರೆ ಸೇದೋ ತಂಬಾಕು, ಅದು ಸಿಗರೇಟ್ BD ಬರಬಹುದು, ಅಥವಾ ಸ್ಮೋಕ್ಲೆಸ್ ಅಥವಾ ಚೂಯಿಂಗ್ ಅಥವಾ ಜಗಿಯೋ ತಂಬಾಕು, ಅದು ಗುಟ್ಕಾ, ಖೈನಿ, ಜರ್ದಾ, ಪಾನ್ ಮಸಾಲ ಯಾವುದಾದ್ರೂ ಬರ್ಬೋದು. ಆದರೆ ನೀವು ಯಾವ ರೂಪದಲ್ಲಿ ತೊಗೊಂಡ್ರೂ, ಯಾವ ಪ್ರಮಾಣದಲ್ಲಿ ತೊಗೊಂಡ್ರೂ ಅದು ಸುರಕ್ಷಿತವಲ್ಲ. ತಂಬಾಕು ದರ್ ಇಸ್ ನೋ ಸೇಫ್ ಅಮೌಂಟ್ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ದರ್ ಇಸ್ ಇ-ಸಿಗರೇಟ್ ಮತ್ತು ವೇಪಿಂಗ್ ಅಂತ ಶುರುವಾಗಿದೆ. ಇದು ಆಧುನಿಕ ಅಥವಾ ಸುರಕ್ಷಿತ ಅಂತೂ ಮಾರಾಟ ಮಾಡಲಾಗುತ್ತದೆ, ಮಾರ್ಕೆಟಿಂಗ್ ಮಾಡ್ತಾರೆ. ಆದರೆ ಇದು ಈಗಾಗಲೇ ಇದು ಯುವಜನರಲ್ಲಿ ಶ್ವಾಸಕೋಶದ ತೊಂದರೆ ಹಾಗೂ ಜೀವಮಾನದ ಲೈಫ್ ಟೈಮಲ್ಲಿ ನಿಕೋಟಿನ್ ವ್ಯಸನಕ್ಕೆ ಅದು ಸಂಬಂಧಿಸಿವೆ ಎಂದು ಸಾಬೀತಾಗಿದೆ. ಮತ್ತು ತಂಬಾಕಿನಿಂದ ಕ್ಯಾನ್ಸರ್ ಅಪಾಯ. ತಂಬಾಕು ಉಪಯೋಗವೇ ಭಾರತೀಯರಲ್ಲಿ ಕ್ಯಾನ್ಸರ್ನ ಪ್ರಮುಖ ಕಾರಣ ಎಂದು ಹೇಳಲಾಗುತ್ತದೆ ಮತ್ತು ಎಲ್ಲ ತರಹದ ಕ್ಯಾನ್ಸರ್ಗಳಿಗೂ ತಂಬಾಕೇ ಪ್ರಮುಖ ಕಾರಣ. ತಂಬಾಕು ಸಂಬಂಧಿತ ಕ್ಯಾನ್ಸರ್ಗಳೇನವೆಂದರೆ ಬಾಯಿ ಕ್ಯಾನ್ಸರ್ ಅಂದರೆ ಓರಲ್ ಕ್ಯಾವಿಟಿ ಕ್ಯಾನ್ಸರ್, ಗಂಟಲಿನ ಕ್ಯಾನ್ಸರ್, ಲ್ಯಾರಿಂಗ್ಸ್ ಕ್ಯಾನ್ಸರ್, ಮೂತ್ರಪಿಂಡ ಅಂದರೆ ಕಿಡ್ನಿ ಮತ್ತು ಬ್ಲ್ಯಾಡರ್ ಕ್ಯಾನ್ಸರ್ ಆಗುತ್ತದೆ ಮತ್ತು ಶ್ವಾಸಕೋಶ ಅಥವಾ ಲಂಗ್ ಕ್ಯಾನ್ಸರ್ ಅಂತೂ ಆಗುತ್ತದೆ. ಮತ್ತು ಭಾರತದಲ್ಲಿ ಬಾಯಿಯ ಕ್ಯಾನ್ಸರೇ ಹೆಚ್ಚು ಪ್ರಮಾಣದಲ್ಲಿ ಇರುವುದು. ಅದರಲ್ಲಿ ಮುಖ್ಯ ಕಾರಣ ಚೂಯಿಂಗ್ ಅಥವಾ ಜಗಿಯುವ ತಂಬಾಕು, ಪಾನ್ ಅದು ಪಾನ್ ಮಸಾಲ. ಮತ್ತು ತಂಬಾಕಿನಿಂದ ಪರಿಸರದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ. ತಂಬಾಕು ಕೇವಲ ಮಾನವನ ಆರೋಗ್ಯವಷ್ಟೇ ಅಲ್ಲ ಪರಿಸರಕ್ಕೂ ಅಪಾಯಕಾರಿಯಾಗಿದೆ. ತಂಬಾಕಿನ ಕೃಷಿಗಾಗಿ 600 ಲಕ್ಷ ಮರಗಳು ಪ್ರತಿ ವರ್ಷ ಕಡಿಯಲಾಗುತ್ತವೆ ಮತ್ತು 22 ಬಿಲಿಯನ್ ಟನ್ ನೀರು ವ್ಯರ್ಥವಾಗುತ್ತದೆ. ತಂಬಾಕು ಕೃಷಿಯಲ್ಲಿ ಬಳಸುವ ರಾಸಾಯನಿಕಗಳು ಮಣ್ಣಿನಲ್ಲಿ ಶೇಖರಣೆಯಾಗುತ್ತವೆ. ಮತ್ತು ಸಿಗರೇಟ್ ಬಟ್ಸ್ ಅಂತಾರೆ, ಸಿಗರೇಟ್ ಬಟ್ ಅಥವಾ ಗುಟ್ಕಾ ಪ್ಯಾಕ್, ಅದು ತಂಬಾಕು ತಿಂದು ಎಸೆದು ಬಿಡ್ತಾರೆ, ಬೀಡಿ ಸೇದಿ ಎಸೆದು ಬಿಡ್ತಾರೆ. ಆದರೆ ಅದು ಪ್ಲಾಸ್ಟಿಕ್ ಮತ್ತು ಹಾನಿಕಾರಕ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಅದು ಮಣ್ಣು, ನದಿ, ನೀರು, ಸಮುದ್ರಕ್ಕೆ ಸೇರಿ ಅದು ಹಾನಿಕಾರಕ ಉಂಟು ಮಾಡುತ್ತೆ. ಅದು ನಮ್ಮ ಫುಡ್ ಐಟಮ್ಸ್ಗೂ ಸೇರಿಕೊಳ್ಳುತ್ತವೆ. ಒಟ್ಟಿನಲ್ಲಿ ತಂಬಾಕು ಉತ್ಪನ್ನಗಳು ಪರಿಸರಕ್ಕೆ ಒಂದು ಪಿಡುಗಾಗಿ ಪರಿಣಾಮ ಬೀರುತ್ತವೆ. ಆದರೂ ಇಷ್ಟು ಪರಿಣಾಮ ಇದ್ದರೂ, ಇಷ್ಟೊಂದು ಹಾನಿಕಾರಕ ಇದ್ದರೂ ಜನ ಯಾಕೆ ತಂಬಾಕುವನ್ನು ಪ್ರಾರಂಭಿಸುತ್ತಾರೆ? ಫಸ್ಟ್, ಹೆಚ್ಚಿನವರು ತಂಬಾಕು ಪ್ರಾರಂಭಿಸುವುದು ಏಕೆಂದರೆ ಅವರು ಸ್ನೇಹಿತರ ಒತ್ತಡದಿಂದ ಮತ್ತು ಅವರ ಯುವಜನರಿದ್ದಾಗ ಯವನದಲ್ಲಿ ಟೀಕೆ ಹೊಗಳಿಕೆಯಿಂದ ಅಥವಾ ಜಿಜ್ಞಾಸೆಯಿಂದ ಅವರು ತಮ್ಮ ಕ್ಯೂರಿಯಾಸಿಟಿಯಿಂದ ಶುರು ಮಾಡುತ್ತಾರೆ ಮತ್ತು ಸ್ಟ್ರೆಸ್ ಕಡಿಮೆ ಆಗುತ್ತೆ ಎಂದು, ತಂಬಾಕು ಬೀಡಿ ಸೇದಿದರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಒಂದು ಭ್ರಮೆ ಇರುತ್ತದೆ. ಆದರೆ ಇದರ ಹಿಂದಿರುವುದು ತಂಬಾಕು ಕಂಪನಿಗಳ ಒಂದು ಪಿತೂರಿ ಅಥವಾ ಷಡ್ಯಂತ್ರ ಅಂತ ಹೇಳಬಹುದು. ಅವರು ಆಕರ್ಷಕ ಪ್ಯಾಕಿಂಗ್ ಮತ್ತು ಸೆಲೆಬ್ರಿಟಿಗಳ ಜಾಹೀರಾತನ್ನು ತೋರಿಸಿ ಯುವಜನತೆಗೆ ಟಾರ್ಗೆಟ್ ಮಾಡ್ತಾರೆ. ಸೊ ಇದಕ್ಕೆ ಕಡಿವಾಣ ಹಾಕುವುದು ಹೇಗೆ? ತಂಬಾಕು ಮತ್ತು ತಂಬಾಕು ವ್ಯಾಪಾರಕ್ಕೆ ಕಡಿವಾಣ ಹಾಕಲು 2003 ಭಾರತ ಸರ್ಕಾರ ಕೋಟ್ಪಾ ಅಂದರೆ ಸಿಗರೇಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅನ್ನು ತಂಬಾಕು ನಿಯಂತ್ರಣ ಕಾಯ್ದೆಯನ್ನು ತಂದಿದೆ. ಅದು ಅದರಿಂದ 5 ನಿಯಮಗಳಿವೆ. ಅದರಲ್ಲಿ ಮೊದಲನೆಯದು, ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷಿದ್ಧವಾಗಿದೆ. ಅಂದರೆ ಸಾರ್ವಜನಿಕ ಪಬ್ಲಿಕ್ ಸ್ಮೋಕಿಂಗ್ ಇಲ್ಲ, ಪಬ್ಲಿಕಲ್ಲಿ ಸ್ಮೋಕ್ ಮಾಡಬಾರ್ದು. ಮತ್ತು 18 ಕಿರಿಯರಿಗೆ ಮಾರಾಟ ನಿರ್ಬಂಧ, ಮೈನರ್ ಬಿಲೋ 18 ತಂಬಾಕನ್ನು ಮಾರಾಟ ಮಾಡಬಾರ್ದು. ಮತ್ತು ಶಾಲೆಗಳ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳ 100 ಒಳಗಡೆ ತಂಬಾಕು ಮಾರಾಟ ನಿಷಿದ್ಧವಾಗಿದೆ. ಮತ್ತು ಎಲ್ಲ ಜಾಹೀರಾತು ಮತ್ತು ಸ್ಪಾನ್ಸರ್ಶಿಪ್ ನಿಷಿದ್ಧವಾಗಿದೆ. ಮತ್ತು ಸಿಗರೇಟ್ ಕುಟ್ಕಾ ಪ್ಯಾಕ್ ಮೇಲೆ ಭಯ ಹುಟ್ಟಿಸುವಂಥ ಅಂತೂ ಒಂದು ಪಿಕ್ಚರ್ ವಿಕ್ಟೋರಿಯಾ ರೆಪ್ರೆಸೆಂಟೇಷನ್ ಒಂದು ಚಿತ್ರಾತ್ಮಕ ಆರೋಗ್ಯ ಎಚ್ಚರಿಕೆಯನ್ನು ಕೊಡ್ತಾರೆ. ಸೊ ಈ ಕಾಯ್ದೆಯ ಪಾಲನೆ ಎಲ್ಲರ ಜವಾಬ್ದಾರಿಯಾಗಿದೆ ಮತ್ತು ನಾಗರಿಕರ ಸಹಭಾಗಿತ್ವ ಅಗತ್ಯ. ಮತ್ತು ಇವಾಗ ತಂಬಾಕು ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ವ್ಯಾಪಾರ ಮಾಡಬೇಕಲ್ಲ, ಅದಕ್ಕಾಗಿ ಅವರು ಲೈಟ್ ಆಗಿದೆ, ಹರ್ಬಲ್ ಆಗಿದೆ, ಆರ್ಗ್ಯಾನಿಕ್ ಎಂದು ಅವರು ಆಕರ್ಷಕ ಸ್ಲೋಗನ್ಸ್ ತೋರಿಸಿ ಆಮಿಷ ಹೊಡ್ತಾರೆ. ಇದಕ್ಕೆ ಯುವಕರು ಬರಿಯಾಗ್ತಾ ಇದ್ದಾರೆ. ಮತ್ತು ಯುವಕರಿಗೆ ತಲುಪಲು ಸಾಮಾಜಿಕ ಮಾಧ್ಯಮ ಅಂದರೆ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾರೆ ಮತ್ತು ಜನರನ್ನು ನಿಖರ ಮಾಹಿತಿಯಿಂದ ದೂರ ಇಡುತ್ತಾರೆ. ಹಾಗಾಗಿ ಈ ವರ್ಷದ ತಂಬಾಕು ರಹಿತ ದಿನದ ಥೀಮ್ ಆಗಿದೆ ಅನ್ಮಾಸ್ಕಿಂಗ್ ದ ಅಪೀಲ್, ಅಂದರೆ ಇದು ತಂಬಾಕಿನ ಆಕರ್ಷಣೆ ಮುಖವಾಡವನ್ನು ಬಿಚ್ಚುವುದು. ಹಾಗಾದರೆ ತಂಬಾಕಿನ ವ್ಯಸನಕಾರಿಯಾಗಿದ್ದರಿಂದ ಇದನ್ನು ಬಿಡುವುದು ಹೇಗೆ? ತಂಬಾಕು ವ್ಯಸನಕಾರಿಯಾದರೂ ಇದನ್ನು ಬಿಡುವುದು ಸಾಧ್ಯ, ಅಡಿಕ್ಷನನ್ನು ಬಿಡುವುದು ಸಾಧ್ಯ. ಹೇಗೆಂದರೆ, ನೀವು ರಾಷ್ಟ್ರೀಯ ಕ್ವಿಟ್ ಲೈನ್ ಇದೆ, ದಟ್ ಈಸ್ ಹೆಲ್ಪ್ ಲೈನ್, ಮತ್ತು ಎಮ್ ಸೆಸ್ಸೇಷನ್ ಎಂಬ SMS ಸೇವೆ ಕೂಡ ಇದೆ. ಮತ್ತು ತಂಬಾಕಿನ ಡಿಪೆಂಡ್ ಆಗಿದ್ದರೆ, ಅಡಿಕ್ಷನ್ ಆಗಿದ್ದರೆ ನೀವು ನಿಕೋಟಿನ್ ಪ್ಯಾಚ್ ಅಥವಾ ಚೂಯಿಂಗಮನ್ನು ಸೇವಿಸಬಹುದು, ಅದರಿಂದ ನೀವು ತಂಬಾಕಿನಿಂದ ಹೊರಬರಬಹುದು. ತಂಬಾಕಿನ ಹೊರಬಂದು ಒಂದು 20 ನಿಮ್ಮ ರಕ್ತದೊತ್ತಡ ಕಡಿಮೆಯಾಗುತ್ತದೆ. ತಂಬಾಕು ಬಿಟ್ಟು 2 ನಿಮ್ಮ ಉಸಿರಾಟ ಸುಧಾರಣೆಯಾಗುತ್ತದೆ ಮತ್ತು ತಂಬಾಕು ಬಿಟ್ಟು 1 ನಿಮಗೆ ಹೃದಯಾಘಾತದ ಅಪಾಯ ಅರ್ಧಕ್ಕಿಂತ ಕಡಿಮೆಯಾಗುತ್ತದೆ. ಸೊ ಒಂದು ಕನ್ಕ್ಲೂಷನ್ ಮಾಡಬೇಕಂದ್ರೆ, ತಂಬಾಕೊಂದು ಕೂಲ್ ಅಲ್ಲ, ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂತ ನಾವು ಅಂದ್ಕೋಬಾರ್ದು. ಇದು ಆರೋಗ್ಯಕ್ಕೆ ಹಾನಿಯಾಗಿದೆ, ಪರಿಸರಕ್ಕೂ ಹಾನಿ ಮತ್ತು ಕ್ಯಾನ್ಸರ್ ಕೊಡುತ್ತದೆ. ಮತ್ತು ತಂಬಾಕು ಬಿಡುವುದರಿಂದ ಹಣ ಉಳಿತಾಯ ಮಾಡಬಹುದು, ನಿಮ್ಮ ಜೀವನದ ಬಗ್ಗೆ ನಿಮಗೆ ನಿಯಂತ್ರಣ ಸಿಗುತ್ತದೆ. ಧೂಮಪಾನ ಬಿಡುವ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕುಟುಂಬವನ್ನು ಪರೋಕ್ಷವಾಗಿ ಅಂದರೆ ಪ್ಯಾಸಿವ್ ಸ್ಮೋಕಿಂಗಿಂದನೂ ರಕ್ಷಿಸುತ್ತಾನೆ. ಮತ್ತು ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕೆ ನೀವು ತೆಗೆದುಕೊಳ್ಳಬಹುದಾದ ಅತ್ಯುತ್ತಮ ನಿರ್ಧಾರ ಅಥವಾ ಉಡುಗೊರೆ ಎಂದರೆ ತಂಬಾಕು ತ್ಯಜಿಸುವುದು. ಅದಕ್ಕಾಗಿ 2025 ವಿಶ್ವ ತಂಬಾಕು ವಿರೋಧಿ ದಿನದಂದು ಆಕರ್ಷಣೆಯ ಮುಖವಾಡ ಬಿಚ್ಚಿ ಸತ್ಯವನ್ನು ನೋಡೋಣ, ತಪ್ಪನ್ನು ಬಿಡೋಣ, ಜನರನ್ನು ರಕ್ಷಿಸೋಣ. ಧನ್ಯವಾದಗಳು. ಧನ್ಯವಾದ ಡಾಕ್ಟರ್, ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ಒಟ್ಟನ್ಯಾಗ ತಂಬಾಕು ಯಾವುದೇ ಪ್ರಮಾಣದಾಗಿರ್ಬೋದು, ಯಾವುದೇ ರೂಪದೊಳಗಿರಬಹುದು, ಆದ್ರೆ ಅದನ್ನ ತಗೊಳ್ಳೋದು ಒಳ್ಳೇದಲ್ಲೇ ಇಲ್ಲ ಅಂತ ಹೇಳ್ತೀರಿ. ಹೌದೌದು. ತಂಬಾಕು ಒಂದು ಚಟವಾಗಿ ಪರಿಣಮಿಸ್ತದ, ಹಂಗಾಗಿ ಅದನ್ನ ಸೇವಿಸಲೇಬಾರದು ಅನ್ನೋದು ಶುರುವೇ ಮಾಡಬಾರದು. ನಮ್ಮ ಶ್ರೋತೃಗಳ ಕರೆ ಮಾಡ್ಲಿಕ್ಕೆ ತರ ಒಂದೊಂದು ಕರೆಯನ್ನು ತಗೊಳ್ಳೋಣ ಅಂತ. ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಗಜ್ಜಾರ ಗ್ರಾಮದಿಂದ ಚಿದಾನಂದ ಬಿರಾದರ್ ಅಂತ ಹೇಳಿ ಮಾತಾಡ್ತಿರೋದು. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಇದು ಮಾರಾಟವನ್ನೇ ಇದು ಮಾಡಿದ್ರೆ ಆಗಿದೆ ಸರ್? ಅದು ಪಾಲಿಸಿ ಮ್ಯಾಟರ್ ಆಗ್ತದಲ್ಲ. ಈಗ ನೀವು ವೈದ್ಯರ ಇದ್ರೊಳಗೆ ಕೇಳ್ರಿ ನೀವು. ನಿಮಗೆ ಏನ್ ತೊಂದರೆ ಇದ್ರೆ ಕೇಳಿ. ಉತ್ಕಾ ತಂಬಾಕು ಬಿಡಬೇಕಾದ್ರೆ ಏನ್ ಮಾಡ್ಬೇಕು ಅಂತ ತಮ್ಮ ಸಲಹೆ ಸರ್? ಬಿಡಬೇಕಂದ್ರೆ ನೀವು ಫಸ್ಟ್ ನೀವು ಒಂದು ಡೇಟ್ ಸೆಟ್ ಮಾಡಬೇಕು. ನೀವು ಯಾವಾಗ ಬಿಡ್ತಿದ್ದೀರಾ? ಇವತ್ತು ಬಿಡೋದಾದ್ರೆ ಇವತ್ತೇ ಬಿಡಬೇಕು, ಆದಷ್ಟು ಬೇಗ ಬಿಡಬೇಕು. ನಾಳೆ ಬಿಡೋದಲ್ಲ, ಮಾನಸಿಕ ಸಿದ್ಧತೆ ಮಾಡ್ಕೋಬೇಕು. ಮತ್ತು ನಿಮ್ಮ ಸಪೋರ್ಟ್ ತಗೋಬೇಕು. ನಿಮ್ಮ ಕುಟುಂಬದವರಾಗಿರೋದು, ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದ್ಯೋಗಿಗಳಿಗೆ ಹೇಳಬೇಕು, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಬೇಕು. ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಆಸ್ಪತ್ರೆಯಲ್ಲೂ ನಿಮಗೆ ಕೌನ್ಸೆಲಿಂಗ್ ಮಾಡ್ತಾರೆ, ಯಾರಾದರೂ ಇರ್ತಾರೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ. ಮತ್ತು ನಿಮ್ಮ ಹೆಲ್ಪ್ಲೈನ್ ಕೂಡ ಇದೆ ಸರ್. ತಾಲೂಕಾ ಆಸ್ಪತ್ರೆಯಲ್ಲಿ ಕೌನ್ಸಿಲಿಂಗ್ ಸಿಗೋದಾ ಸರ್? ಸಿಗುತ್ತದೆ. ನೀವು ತಾಲೂಕಾ ಆಸ್ಪತ್ರೆ ಹೋಗ್ಬೋದು, ಅಲ್ಲಿ ಮನೋರೋಗ ತಜ್ಞರು ಇರ್ತಾರೆ, ಅಲ್ಲಿ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ ಅಚ್ಯುತಾನಂದ. ಹಲೋ ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಜೈ ಬಾಲ್ಕುಟಿಂದ ಮಾತಾಡ್ಕತ್ತೀನಿ. ಒಂದ್ ಪ್ರಶ್ನೆ ಕೇಳ್ರಿ. ಒಂದೇ ಪ್ರಶ್ನೆ ಅಂತಂದ್ರೆ, ತಂಬಾಕು ಎಂಟೈರ್ಲಿ ಬರೀದೇ ಬ್ಯಾನ್ ಮಾಡ್ಬಿಡ್ಬೇಕು ಒಂದು. ಎರಡನೇದು, ರೆಸ್ಪಿರೇಟರಿ ಆರ್ಗನ್ಸ್ ಕ್ಯಾನ್ಸರ್ ದಿಂದ ಅಫೆಕ್ಟ್ ಆದಾಗ ಫಾರಿನ್ ರೀಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ, ಅದು ನಮ್ಮ ಇಂಡಿಯಾದಾಗ ಪಾಸಿಬಲ್ ಅದ ಏನ್ ಕೇಳ್ಬೇಕಾಯ್ತು ಡಾಕ್ಟರ್? ರೆಸ್ಪಿರೇಟರಿ ಆರ್ಗನ್ಸ್ ಎಂಟೈರ್ಲಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಫಾರಿನ್ ನಮ್ಮಲ್ಲಿ, ಅದ ಆ ಟೆಕ್ನಿಕ್ ಅದ ಏನು ಕ್ಯಾನ್ಸರ್ ಆದಾಗ ತಂಬಾಕಿಂದ ಕೇಳ್ಬೇಕಾಯ್ತ್ರಿ. ಮತ್ತೆ ತಂಬಾಕು ಸಡನ್ ಬಿಡುದನ್ ತ್ರಾಸ ಆಗ್ತದೆ, ಅದಕ್ಕೆ ಸ್ಲೋಲಿ ಬಿಟ್ಕೊಟ್ ಹೋಗ್ಬೋದು. ಸ್ಲೋಲಿ ಬಿಟ್ಕೊಂಡು ಹೋಗ್ಬೇಕು, ಅದು ನಿಕೋಟಿನ್ ಪ್ಯಾಚ್ ಅದೆಲ್ಲ ಸಿಗ್ತದೆ, ಅದನ್ನ ಹಾಕೋಬಹುದು. ಧನ್ಯವಾದ ಸರ್. ಹಲೋ ಹಲೋ, ಹೇಳ್ರಿ, ಯಾರು ಮಾತಾಡೋದು? ನಾವು ಹಲೋ ಆಕಾಶವಾಣಿ ಧಾರವಾಡ ಅಲ್ವಾ? ಹೌದು. ನಿಮ್ಮ ಹೆಸರು ಯಾವ್ರಿಂದ? ನಾವು ವಿಜಯಪುರದಿಂದ, ಸುಧೀಂದ್ರ ರಾಘವೇಂದ್ರ ಜಕ್ಕಾತಿ ಅಂತ. ಪ್ರಶ್ನೆ ಕೇಳ್ರಿ. ಇವತ್ತು ಯಾವ ಸಬ್ಜೆಕ್ಟ್ ಇದೆ ಮೇಡಮ್? ಇವತ್ತು ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ. ಓಕೆ ಮೇಡಮ್, ಇವತ್ತು ವಿಶ್ವ ತಂಬಾಕು ರಹಿತದ ಬಗ್ಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಮೇಡಮ್. ಹಲೋ ಕೇಳ್ರಿ, ಕೇಳ್ರಿ, ಪ್ರಶ್ನೆ ಕೇಳ್ರಿ. ಈ ತಂಬಾಕು ಸೇವನೆ ಈಗ ಕಾಲೇಜು ಯುವಕರಲ್ಲಿ ಬಹಳ ಆಗ್ತಾ ಇದೆ ಮೇಡಮ್, ಇದು ಬಹಳ ನವೀನ ಸಂಗತಿ. ಹೌದು, ನಿಮ್ದು ಪ್ರಶ್ನೆ. ಮತ್ತೆ ಈಗ ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಅಲರ್ಟ್ ಮಾಡಬೇಕು, ತಂಬಾಕು ಸೇವನೆಯಿಂದ ಆರೋಗ್ಯ ಹಾಳಾಗತ್ತೆ ಮತ್ತೆ ಅವ್ರ ಕುಟುಂಬ ನಾಶ ಆಗತ್ತೆ. ಹೌದು ಸುಧೀಂದ್ರ ಅವರು, ಅದಕ್ಕಾಗಿ ಇವತ್ತು ಡಾಕ್ಟರ್ ಇರೋದು ಸ್ಟುಡಿಯೋದೊಳಗ. ಮತ್ತೆ ವಿಶ್ವ ತಂಬಾಕು ರಹಿತ ದಿನವನ್ನ ವಿಶ್ವ ಮಟ್ಟದೊಳಗ ಆಚರಿಸುತ್ತೆ ಸರ್ ಮೇಡಮ್, ಅದು ಹೌದು. ಅದಕ್ಕೆ ನಾವು ಜಾಗೃತಿ ಮೂಡಿಸ್ಲಿಕ್ಕೆ ನಮ್ಮ ಒಂದು ಶಿಕ್ಷಕರಾದ ಮತ್ತು ಸಾರ್ವಜನಿಕರ ಒಂದು ಅಲರ್ಟ್ ಆಗ್ಬೇಕು ನಾವು. ಹೌದೌದು, ಶಿಕ್ಷಕ ಅದು ಸ್ಕೂಲಿಂದನೇ ಸ್ಟಾರ್ಟ್ ಆಗ್ಬೇಕು. ಇನ್ನೊಬ್ಬರಿಗೆ ನಾವು ಸರಿಯಾದ ಸುಧೀಂದ್ರ ಅವರ ನಿಮ್ಮ ಪ್ರಶ್ನೆ ಏನದ ಅಲ್ಲ ನಿಮ್ಮ ಪ್ರಶ್ನೆ ಏನದ ಕೇಳ್ರಿ ಡಾಕ್ಟರ್. ಪ್ರಶ್ನೆ ಮೇಡಮ್, ಈಗ ತಂಬಾಕು ತ್ಯಜಿಸ್ಲಿಕ್ಕೆ ಶಿಕ್ಷಕರ ಮತ್ತು ಪೋಷಕರ ಕರ್ತವ್ಯ ಏನು ಅಂತ ಬೇಕಾಗಿತ್ತು ಸಮಾಜದ ಡಾಕ್ಟರ್ ಹೇಳ್ತಾರೆ. ಮೊದಲು ಅದು ಮನೆಯಿಂದನೇ ಸ್ಟಾರ್ಟ್ ಆಗಬೇಕು. ಒಂದು ಮನೆಯಲ್ಲಿ ತಮ್ಮ ಪೋಷಕರು ಪಾಲಕರು ಒಂದು ಒಳ್ಳೆಯ ಒಳ್ಳೆಯದಾಗಿದ್ದರೆ ಅವರು ಅವರನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಅವರನ್ನು ನೋಡಿ ಮೊದಲು ಪಾಲಕರು ಪೋಷಕರು ತಂಬಾಕು ಜಗಿತಾ ಇದ್ದರೆ ಅವರು ಗುಟ್ಕಾ ತಗೋತಿದ್ರೆ ಅದನ್ನ ಮಕ್ಕಳ ಮೇಲೆ ಅಡ್ಡ ಪರಿಣಾಮ ಬೀರ್ತದೆ. ಹಾಗೆ ಇನ್ನು ಶಿಕ್ಷಕರು ಕೂಡ ಅವರು ಅವರೊಂದು ಫಸ್ಟ್ ಅವರು ತಂಬಾಕು ಏನಾದ್ರು ಯೂಸ್ ಮಾಡಬಾರ್ದು. ಅವರು ಮಾಡಿದ್ರೆ ಮಾಡ್ತದೆ. ಮತ್ತು ಅವರು ತಮ್ಮ ಶಿಕ್ಷಣದಲ್ಲಿ ತೋರಿಸ್ಬೇಕು ತಂಬಾಕಿಂದ ಏನೇನು ಹಾನಿ ಆಗ್ತದೆ. ಪಠ್ಯಕ್ರಮನೇ ಇರಬೇಕು ಸರ್, ಅದಕ್ಕೆ ವಿಶೇಷ ಒಂದು ಕ್ಲಾಸೇ ಹೇಳ್ಬೇಕು. ಹೌದೌದು, ತಂಬಾಕು ಅದೇ ಯಾವುದೇ ಯಾವುದೇ ಚಟಕಾರಿ ವಸ್ತುಗಳು ಇರ್ತವೆ, ಡ್ರಗ್ಸ್ ತಂಬಾಕು ಎಲ್ಲವೂ ಅಷ್ಟೊಂದು ಹಾನಿಕಾರಕ ಎಂದು ನಾವು ತೋರಿಸ್ಬೇಕು. ಆದ್ರೆ ಧನ್ಯವಾದ. ಹಲೋ ಹಲೋ ಡಾಕ್ಟರ್, ರೆಸ್ಪಿರೇಟರಿ ಆರ್ಗನ್ಸ್ ಬಗ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಅದನ್ನ ಉತ್ತರ ಸಿಗಲಿಲ್ಲ. ಫಾರಿನ್ದಾಗ ಮಾಡ್ತಾರಲ್ಲ ಕ್ಯಾನ್ಸರ್ ಡ್ಯಾಮೇಜ್ ಆದಾಗ ರೆಸ್ಪಿರೇಟರಿ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ನಮ್ಮ ಇಂಡಿಯಾದಾಗ, ಅಲ್ಲ ಏನು ಕೇಳ್ಬೇಕಾಯ್ತು. ಮತ್ತೆ ತಂಬಾಕು ಸಡನ್ ಬಿಡಬಾರ್ದಲ್ಲ, ಸಡನ್ ಬಿಟ್ಟರೆ ಮೈ ನಡ್ಕೋತಾರೆ, ಸ್ಲೋಲಿ ಬಿಟ್ಕೋತ ಹೋಗ್ಬೇಕು. ಹೌದು, ಅದು ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ, ನಮ್ಮ ಬೇರೆ ಇದು ಕೇಳಿ ಅಂದ್ರೆ ನೀವು ಅದು ಇಂಡಿಯಾದಲ್ಲಿ ಇರೋದು ಡೌಟ್ ಇದೆ ಟ್ರಾನ್ಸ್ಪ್ಲಾಂಟೇಷನ್. ಹೌದು. ಹಲೋ ಹಲೋ ಹಾ ಹೇಳ್ರಿ, ಯಾರು ಮಾತಾಡೋದು? ರೇಡಿಯೋ ದೂರ ಇಡಬೇಕು. ಮುರುಗಪ್ಪ, ನಿಮ್ಮದ ರೇಡಿಯೋ ದೂರ ಇಡಬೇಕು, ಕೇಳಿಸ್ಲಿಕ್ಕೆ ನಮ್ಮ ಧ್ವನಿ ನಮ್ಗ. ಇಲ್ಲ ಇಲ್ಲ, ಕೇಳ್ರಿ ಪ್ರಶ್ನೆ, ಕೇಳ್ರಿ ದೂರ ಬಂದ ಪ್ರಶ್ನೆ ಕೇಳ್ರಿ. ಮುಂದಿನ ಕಡೆ ತೋರಿ. ಹಲೋ ಹಲೋ, ಬಿಜೆಪಿಯಿಂದ ಬಾಬುರಾವ್ ಕುಲಕರ್ಣಿ ಅಂತ. ಪ್ರಶ್ನೆ ಕೇಳ್ರಿ. ಈಗ ತಂಬಾಕು ಸೇವನೆ ಅಪಾಯದಿಂದ ದೂರವಿರಬೇಕಾದ್ರೆ, ಆ ಚಟವನ್ನು ಬಿಡಿಸಬೇಕಾದ್ರೆ, ಆ ತಂಬಾಕು ಸೇವನೆಯಿಂದ ಏನು ಒಂದು ಹಾನಿಗೊಳಗಾಗಿರ್ತಾರೆ ಅವರಿಗೆ ಒಂದು ಬುದ್ಧಿ ಬಂದು ಬಿಡಬಹುದು ಅಂತ ನನ್ನ ಭಾವನೆ. ಹೌದೌದು, ಅವರಿಗೆ ಬುದ್ಧಿ ಬರಬೇಕು. ಮತ್ತೆ ಆ ತಂಬಾಕು ಸೇವನೆಯಿಂದ ಏನು ತಮ್ಮ ಕುಟುಂಬಕ್ಕೆ ದೇಶಕ್ಕೆ ಏನು ಹಾನಿ ಆಗ್ತಿದೆ ಅನ್ನೋ ಬಗ್ಗೆ ವಿಚಾರ ಮಾಡಿ ಈ ಚಟವನ್ನು ಬಿಡುವುದು ಅತಿ ಅವಶ್ಯ. ಹೌದೌದು ಹೌದು, ಎಲ್ಲರಿಗೂ ಹಾನಿ ಆಗ್ತದೆ, ಅವರು ಬಿಡಬೇಕಾಗ್ತದೆ. ಧನ್ಯವಾದ ಸರ್. ಹಲೋ ಹಲೋ ಹಲೋ, ಹಾ ಕೇಳ್ರಿ ಪ್ರಶ್ನೆ ಕೇಳ್ರಿ. ಎಸ್ ಡಿ ಎಂ ಆರೋಗ್ಯ ಸಂವಾದ. ನಾವು ಮುದೋಳದಿಂದ ಮಾದೇವ್ ಅಂತ ಮಾತಾಡಿದ್ರು. ಪ್ರಶ್ನೆ ಕೇಳ್ರಿ ಮಾದೇವ್ ಅವರು. ವಯಸ್ಸು 60 ರೀ. ಹಾ, ನಾನು 20 ವರ್ಷದಿಂದ ಬೀಡಿ ಸೇತ ಇದ್ದೀನಿ. ಹೌದಾ, ದಿನ ಎಷ್ಟು ತೇತೀರ? ಬಿಪಿನೇ ಇದೆ ರೀ. ಬಿಪಿ ಪ್ರಶ್ನೆ ಏನು ಮಾದೇವ್ ಅವರು? ಪ್ರಶ್ನೆ ಏನು? ಬಿಡಿ ಸೇತ ಇದ್ದೀನಿ. ಬಿಡಿ ಸೇತ ಆದ್ರೆ ಬಿಡಬೇಕು, ಬಿಡಬೇಕು ಅಂತ ಹೇಳಿಕತ್ತಾರ ಡಾಕ್ಟರ್. ಹಲೋ ಹಾ, ಬಿಡಬೇಕು ಅಂತ ಹೇಳಿಕತ್ತಾರ, ಸೇರ್ತಿದ್ರ ಬಿಡ್ಲೇಬೇಕು ಅಂತ ಹೇಳಿಕತ್ತಾರ ಡಾಕ್ಟರ್. ಹಲೋ ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಹಾ ನಮಸ್ಕಾರ ಸರ್, ನಾನು ಎಲ್ಪಾಲಿಟಿಯಿಂದ. ಬೆಳಗಾವಿ ಜಿಲ್ಲೆ ಎಲ್ಪಾಲಿಟಿಯಿಂದ. ಹೆಸರು? ಕಲ್ಲಪ್ಪ, ಸಿದ್ದರಾಮ್ ಯಡೂರಿ ಅಂತ. ಕಲ್ಲಪ್ಪ ಪ್ರಶ್ನೆ ಕೇಳ್ರಿ. ನೋಡ್ರಿ, ಈಗ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರ್ತೈತಿ ಮತ್ತ ಏನ್ರೀ ಅನಾರೋಗ್ಯ ಆಕಾವತ್ತಂದು ಹೇಳ್ತಾರ. ಆದ್ರ ಈಗ ಸರ್ಕಾರ ಈ ತಂಬಾಕ ಈ ಬೆಳ್ಸಕ್ಕಾಗ್ಲಿ ಮತ್ತ ಅವ್ರಿಗೆ ಮಾರಾಟ ಮಾಡಕ್ಕಾಗ್ಲಿ ಸಾಕಷ್ಟು ಅನುಭವ ಮಾಡಿಕೊಡ್ತಾರು. ಈಗ ಸರ್ಕಾರದ ಪರವಾಗಿ ಅಥವಾ ವಿರುದ್ಧವಾಗಿ ನೀವು ಮಾತಾಡುವಂತ ಅಧಿಕಾರ ಇಲ್ಲ, ಹಂಗಾಗಿ ನೀವು ನಮ್ಮ ಡಾಕ್ಟರ್ ಲೆವೆಲ್ ನೊಳಗೆ ಏನ್ ಕೇಳಬಹುದು ಪ್ರಶ್ನೆ? ಪ್ರಶ್ನೆ, ಈಗ ಕ್ಯಾನ್ಸರ್ ಕ್ಯಾನ್ಸರ್ ತಂಬಾಕು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಕೊಡ್ಬೇಕು ಅಂತ ಹೇಳ್ತಾರೆ. ಹೌದು, ಈ ಪಾಪ ಎಷ್ಟೋ ಜನ ಹೆಣ್ಮಕ್ಳ ತಂಬಾಕು ಸೇವನೆ ಮಾಡಂಗಿಲ್ಲ, ಮತ್ತ ಕೆಲವೊಂದ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಆಕತಿ, ಮತ್ತೆ ಕೆಲವೊಬ್ಬರಿಗೆ ಏನೋ ತಂಬಾಕು ಸೇವನೆ ಇಲ್ದವ್ರನ್ನೂ ಸುದಕ್ಕ ಈಗ ಬ್ರೈನ್ ಟ್ಯೂಮರ್ ಆಗತಿ. ಯಾವ ಎಲೆ ಅಡಿಕೆನೂ ತಿಂದಿಲ್ಲ ಇದ್ದ ನನ್ನ ನಾವ್ ಎಲ್ಪಾಯ್ತಿ ಮೇಡಮ್. ತಂಬಾಕು ಭಕ್ತರ ಸಾಂಗ್ಲಿಂದ ಬರ್ತಿದ್ರು ಅವ್ರ. ಅಲ್ಲ ಕಲ್ಲಪ್ಪ ಏನ್ ಹೇಳ್ತಾರೆ ಡಾಕ್ಟರ್ ಅಂದ್ರೆ, 70 ವಯಸ್ಸಾಗಿತ್ತು, ಆದ್ರೆ ಬ್ರೈನ್ ಟ್ಯೂಮರ್ ಆತ್ರಿ ಅವ್ರಿಗೆ. ಏನೋ ಒಂದ್ ಅಡಿಕೆ ಅಲ್ಸೋದಕ್ಕ ಭಯ ಹಾಕ್ಲಾಕಿದ್ರು ಅವ್ರ. ಅಲ್ಲ ಉತ್ತರ ಹೇಳ್ತಾರೆ ಕೇಳ್ರಲ್ಲ ಡಾಕ್ಟರ್. ಅಲ್ಲ ತಂಬಾಕು ಯಾಕೆ ಹಂಗಾಕತಿ? ತಂಬಾಕು ಸೇವನೆಯಿಂದಾನೇ ಆಗ್ತದೆ ಅಂತ ಹೇಳಿಕ್ ಆಗುದು ಅಂದ್ರೆ, ತಂಬಾಕು ಸೇವನೆ ಆದ್ರೆ ಹಾಗೆ ಆಗ್ತದೆ, ನಿಜ ಆಗ್ತದೆ. ತಂಬಾಕು ಸೇವನೆ ಇಲ್ದೆ ಇದ್ರೂ ರಿಸ್ಕ್ ಇರ್ತದೆ, ನೀವು ಕ್ಯಾನ್ಸರ್ ಬರೋದು ವಯಸ್ಸಾದ್ಮೇಲೆ, ಮತ್ತೆ ಬೇರೆ ಬೇರೆ ರಿಸ್ಕ್ ಇರ್ತದೆ, ನೀವು ಬೇರೆ ಬೇರೆ ನಿಮ್ಮ ಆಹಾರ ಪದಾರ್ಥದ ಮೇಲೆ ಮತ್ತೆ ಬೇರೆ ಬೇರೆ ಕೆಮಿಕಲ್ಸ್ ಮೇಲೆ ರಿಸ್ಕ್ ಇರ್ತದೆ ನೀವು ಕ್ಯಾನ್ಸರ್ ಬರುವುದು. ಆದ್ರೆ ತಂಬಾಕು ತಗೊಂಡ್ರೆ ಪಕ್ಕಾ ರಿಸ್ಕ್, ನಿಮ್ಗೆ 100% ರಿಸ್ಕ್ ಅಂತ ಹೇಳ್ಬೋದು ಡಾಕ್ಟರ್. ಅವ್ರಿಗೆ ಈಗ ಈ ವಿಷಯಾಂತರ ಮಾಡೋದ್ ಬೇಡ ಕಲ್ಲಪ್ಪ. ಈಗ ಬೇರೆ ಕಾರಣಗಳಿಂದನೂ ಕ್ಯಾನ್ಸರ್ ಬರ್ತಾನೆ ಇರ್ತದ, ಅಂತಹದ್ರೊಳಗ ಮತ್ತೆ ತಂಬಾಕು ಸೇವಿಸೋದ್ರಿಂದ ಖಂಡಿತ ಬಂದೇ ಬರ್ತದ, ಅದಕ್ಕೆ ಸೇವಿಸಲೇಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್. ಅದಕ್ಕೆ ಅದರದೇ ಆದ ಬೇರೆ ಕಾರಣಗಳು ಹೇಳ್ತಾರಲ್ಲ ಡಾಕ್ಟರ್, ನೀವು ಪರೀಕ್ಷೆ ಮಾಡಿಸಿದ್ಮೇಲೆ ಅದಕ್ಕೆ ಅದರದೇ ಆದ ಕಾರಣಗಳು ಇರ್ತಾವ. ಈಗ ವಯಸ್ಸು ಕಮ್ಮಿ ಇದ್ದವರಿಗೂ ಬರ್ತೈತ್ರಿ ಮೇಡಮ್? ಹೌದು ಹೌದು ಹೌದು, ಇಲ್ಲ ಅಂತ ಹೇಳಿಲ್ಲ, ಬಂದೇ ಬರ್ತದೆ. ಕ್ಯಾನ್ಸರ್ ಗೆ ತುಂಬಾ ಕಾರಣಗಳಿದೆ, ಆದ್ರೆ ಅದರಲ್ಲಿ ಬೇರೆ ಬೇರೆ ಕಾರಣಗಳು ಇರ್ತವೆ ಕ್ಯಾನ್ಸರ್, ಬಟ್ ಆದ್ರೆ ತಂಬಾಕು ಒಂದು ಪ್ರಮುಖ ಕಾರಣ ಅಂದು. ಹೌದಾಯ್ತಾ ಸರ್, ಅವನ್ ಮಾಡ್ರಿ ತಡೆಗಟ್ಟಬೇಕಾದ್ರೆ ಯಾವ ತರ ಮಾಡಿದ್ರು ತಡೆಗಟ್ಟತ್ರಿ? ಕ್ಯಾನ್ಸರ್ ತಡೆಗಟ್ಟಬೇಕಲ್ಲ ಸರ್. ಆಯ್ತು, ಅದ್ರ ಬಗ್ಗೆ ಕೂಡ ಕ್ಯಾನ್ಸರ್ ಬಗ್ಗೆನೇ ಒಂದಿಷ್ಟು ಇಟ್ಟಿರ್ತೀವಿ ವಿಷಯಗಳನ್ನ, ಅವತ್ ಮಾತಾಡಿರಿ ಅಂತ. ಇವತ್ತು ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಕಾರ್ಯಕ್ರಮ. ತಂಬಾಕಂತೂ ಸೇವಿಸಲೇಬಾರದು ಅಂತ ಹೇಳ್ತಾರೆ ಡಾಕ್ಟರ್. ಹಲೋ ಹಲೋ ಹಲೋ, ರೇಡಿಯೋ ದೂರಿಟ್ಟು ಕೇಳಬೇಕು ಪ್ರಶ್ನೆ. ಹೌದು, ಹಲೋ ರೀ. ಹಾ, ರೇಡಿಯೋ ದೂರಿಟ್ಟು ಕೇಳ್ರಿ. ನೀವು ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ? ನಮ್ಮದು ಕಟಾಪುರ ಇಲ್ಲಿ ಪಟ್ಟದಕಲ್ಲು ಅಂತೇಳಿ ಬದಾಮಿ ತಾಲೂಕು. ಹೆಸರು? ಹೆಸರು ಮನಪ್ಪ ಸಿಗೌಡ್ರಿ. ಹಾ, ಕೇಳ್ರಿ ಪ್ರಶ್ನೆ ಕೇಳ್ರಿ. ತಂಬಾಕು ಬಿಡಬೇಕಾದ್ರೆ ಈಗ ಏನ್ ಮಾಡಕ್ರಿ ಮೇಡಮ್? ಬರ ಹೇಳ್ತಾರೆ ಡಾಕ್ಟರ್. ಫಸ್ಟ್ ನೀವು ತಂಬಾಕು ಬಿಡಬೇಕಂದ್ರೆ ನೀವು ತಂಬಾಕು ಯಾವಾಗ ಬಿಡ್ತೀರ ಅಂತ ನಿರ್ಧಾರ ಮಾಡ್ಬೇಕು, ಗಟ್ಟಿ ನಿರ್ಧಾರ ಮಾಡ್ಬೇಕು ಮನಶಕ್ತಿಯಿಂದ. ತಂಬಾಕು ನೀವು ಬಿಟ್ಟು ಮತ್ತೆ ಬೇರೆ ಏನಾದ್ರು ತಿನ್ಬೇಕಾಗತ್ತೆ. ತಂಬಾಕು ತಂಬಾಕು ತಿನ್ಬೇಕು ಅನ್ಸಿದ್ರೆ ಬೇರೆ ಏನಾದ್ರು ತಿನ್ಬೇಕು ಅಷ್ಟೇ. ತಂಬಾಕನ ನೀವು ಬಿಟ್ಟು ತಂಬಾಕನೆಲ್ಲ ನೀವು ಏನಾರು ಚಾಕ್ಲೇಟ್ ಏನೋ ಸಕ್ಕರೆ ಆ ಥರ ಏನೋ ತಿಂದು ರೂಢಿ ಮಾಡಬೇಕು. ನಿಧಾನಕ್ಕೆ ಬಿಡಬೇಕಾಗ್ತದೆ, ಒಂದೇ ಸಲ ಬಿಡೋಕ್ಕಾಗಲ್ಲ. ತಂಬಾಕು ತಿನ್ಬೇಕು ಅನ್ಸಿದ್ರೆ ಏನಾದರೂ ಬೇರೆ ಬೇರೆ ತಿಂದು ರೂಢಿ ಮಾಡಬೇಕು. ನಮಸ್ಕಾರ. ಹಲೋ ಹಲೋ ಡಾಕ್ಟರ್, ಈಗ ತಂಬಾಕು ಕೆಲವು ಹಲೋ ಹಲೋ ಹಾ ಹೇಳ್ರಿ, ಯಾರು ಮಾತಾಡೋದು? ಹಲೋ, ರೇಡಿಯೋ ದೂರ ಇಟ್ಟು ಮಾತಾಡ್ರಿ. ಹಾ, ದೂರ ಇಟ್ಟು ಮಾತಾಡಕತ್ತೀರಿ. ಯಾರು, ಎಲ್ಲಿಂದ? ನಾವು ಬಾಲ್ಕೋಟಿಂದ ಚಂದ್ರಕಾಂತ್ ಸಿಂತ್ರಿ ಅಂತ. ಹಾ, ಪ್ರಶ್ನೆ ಕೇಳ್ರಿ. ಲಗುನೆ ಕ್ಯಾನ್ಸರ್ ಬರಬೇಕಾದ್ರೆ ಏನ್ ಏನಾಗ್ತದ ಅಂತ ಗೊತ್ತಾಗ್ತದ್ರಿ ಸರ್? ತಂಬಾಕಿನ ಬಗ್ಗೆ ಮಾತಾಡ್ಲಿಕ್ಕೆ ತಂಬಾಕಿಂದ ಬರ್ತದೆ ಅಂದ್ರೆ ನಿಮಗೆ ಬಾಯಲ್ಲೇ ಏನಾದ್ರು ಇದಾಗ್ತದೆ ಎಲ್ಲ. ಅದು ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ ನಿಮ್ಗೆ ಕೆಮ್ಮು ಜಾಸ್ತಿ ಬರ್ತದೆ ಎಲ್ಲ, ಉಸಿರಾಟ ತೊಂದರೆ ಎಲ್ಲ, ನಿಮಗೆ ಕೆಮ್ಮು ಜಾಸ್ತಿ ಇಲ್ಲ, ಕೆಮ್ಮಿನಲ್ಲಿ ರಕ್ತ ಬರುವುದು ಆ ತರ ಬಂದ್ರೆ ಕ್ಯಾನ್ಸರ್ ಇರ್ಬೋದು. ಮತ್ತೆ ಉಸಿರಾಟ ತೊಂದರೆಯಿಂದ ಇಲ್ಲ ಕೇಳಿಸ್ಲಿಕ್ಕೆ ನನಗೆ ದೂರ ಇಟ್ಟು ಮಾತಾಡ್ರಿ. ನಿಮ್ ಹೆಸರೇನು, ಯಾವ ಊರಿಂದ ಕರೆ ಮಾಡ್ಲಿಕ್ಕೆ? ಮಾರುತಿ ಸಣ್ಣ ಮೇಡಮ್, ಪ್ರಶ್ನೆ ಕೇಳ್ರಿ. ವಿಶ್ವ ತಂಬಾಕು ದಿನಾಚರಣೆ ಅಂಗವಾಗಿ ನಾವು ತಂಬಾಕು ಪ್ರಚಾರ ಮಾಡ್ತಿರ್ತೀರ, ವಿಶ್ವ ತಂಬಾಕು ವ್ಯಸನ ಸಲುವಾಗಿ ಹೇಳ್ರಿ ಮಾರುತಿ ಅವರು, ಕೇಳಿಸ್ಲಿಕ್ಕೆ ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಹೇಳಿ ಮೇಡಮ್. ಇನ್ನು ಬಾ ಪ್ರಚಾರ ಮಾಡ್ತಿರೋದು ಜನ ಕೇಳಂಗಿಲ್ರಿ, ತಂಬಾಕು ಊಟ ಬಿಡ್ಬೇಕು ಅಂತಾನೆ ಅಲ್ಲ ಇದನ್ನ ವಿಶ್ವ ತಂಬಾಕು ರಹಿತ ದಿನವನ್ನ ಆಚರಿಸೋದು. ಹಂಗಾಗಿ ನೀವು ಒಳ್ಳೆ ಕಾರ್ಯ ಮಾಡ್ಲಿಕ್ಕತ್ತೀರಿ, ಎಲ್ಲಾರ ಹತ್ರ ಜಾಗೃತಿ ಮೂಡಿಸ್ಲಿಕ್ಕತ್ತೀರಿ, ಅದನ್ನೇ ಎಲ್ಲಾರು ಮಾಡ್ಬೇಕು, ಹೇಳಲೇಬೇಕು. ನೀವ್ಯಾರು ತಂಬಾಕು ಸೇವಿಸಲೇಬಾರದು ಯಾವುದೇ ಕಾರಣಕ್ಕಂತ ಹೇಳ್ಬೇಕಷ್ಟೇ. ಹ್ಮ್, ಧನ್ಯವಾದ, ಒಳ್ಳೆ ಕೆಲಸ. ಹಲೋ ಹಲೋ, ನಾ ಚಿಲಕೋಡಿಂದ ರೀ, ರಮೇಶ್ ಗೌಡ ಮಾತಾಡ. ಪ್ರಶ್ನೆ ಕೇಳ್ರಿ ರಮೇಶ್ ಗೌಡ. ಇದೆ ಕ್ಯಾನ್ಸರ್ ಇದೆ ಬರಾಕ ಮೂಲ ಕಾರಣ ಏನ್ರಿ? ಅಲ್ಲ ಈ ಕ್ಯಾನ್ಸರ್ ಬಗ್ಗೆ ಅಲ್ಲ, ಇವತ್ತಿರೋದು ವಿಶ್ವ ತಂಬಾಕು ರಹಿತ ದಿನ. ಅದೇ ರೀ, ಇದು ತಂಬಾಕು ರಹಿತ ದಿನ ಐತಲ್ರಿ ಮೇಡಮ್, ಅದ ಬೆಳಕಿನ ಜಾಸ್ತಿ ಆಗಕಂತಿತ್ತಲ್ರಿ ಸುತ್ತಲಾಗಿ. ಹೌದು, ಅಂದ್ರೆ ಅದಕ್ಕೆ ತಿನ್ಲೇಬಾರದು. ಕ್ಯಾನ್ಸರ್ನ ಒಂದ್ಸಲಿ ಇದು ಸುರಕ್ಷಿತ ಪ್ರಮಾಣ ಇಲ್ಲ, ಒಂದ್ಸಲಿ ತಿಂದ್ರು ಕ್ಯಾನ್ಸರ್ ಬರ್ಬೋದು, ಇಲ್ಲ ಎಷ್ಟು ತಗೊಂಡ್ರು ಯಾವ್ದು ತಗೊಂಡ್ರು ಕ್ಯಾನ್ಸರ್ ಬರ್ಬೋದು. ಜಗಿಯೋ ತಂಬಾಕು ಜಗದ್ರು ಬರ್ಬೋದು, ಸೇದ್ರು ಬರ್ಬೋದು ಬೀಡಿ ಸಿಗರೇಟ್ ಇಂದ. ಆಮೇಲೆ ನಮ್ಮಲ್ರಿ ಮೇಡಮ್ ರೀ, ಏನಾಗ್ತಾರೆ ಎಲಿ ಅಡಿಕೆ ಜೊತೆಗೆ ಹಾಕೋದು ಕೂಡ ಬೇಡ. ಎಲಿ ಅಡಿಕೆ ಓಕೆ, ಅದ್ರ ಜೊತೆ ತಂಬಾಕು ಹಾಕೋಬಾರ್ದು ಅಷ್ಟೇ. ಧನ್ಯವಾದ. ಹಲೋ ಹಲೋ ಹಲೋ, ಹಾ ಹೇಳ್ರಿ. ಹಲೋ, ಹಾ ಹೇಳ್ರಿ ಮಂಜುನಾಥ್ ಅವ್ರ, ಪ್ರಶ್ನೆ ಕೇಳ್ರಿ. ವಿಶ್ವ ತಂಬಾಕು ರಹಿತ ದಿನ ಹೌದನ್ರಿ? ಮಂಜುನಾಥ್ ನಾಳೆ ಅಂತ್ರಿ, ಹಳೆ ಹುಡುಗ. ಗೊತ್ತಾಯ್ತು, ಪ್ರಶ್ನೆ ಕೇಳ್ರಿ. ತಂಬಾಕು ನಿಷೇಧ ಮಾಡ್ಬೇಕಂದ್ರೆ ಅದಕ್ಕೆ ಮಾಡ್ಬೇಕಂದ್ರೆ ಏನ ತಂಬಾಕು ಸೇವನೆ ಮಾಡ್ಲಾರ್ದಂಗ ಏನ್ ಮಾಡ್ಬೇಕ್ರಿ? ಅದಕ್ಕೆ ಏನ್ ಕ್ರಮ ಕೈಗೊಳ್ಬೇಕು? ಇವಾಗ ಇವಾಗ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂದ್ರೆ ಅವರು ನಿಯಮಗಳು ಹಾಕಿದ್ದಾರೆ ಅಂದ್ರೆ ಕಾನೂನುಗಳಿವೆ, ಆದರೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂದರೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಸರ್ಕಾರ ಜಾರಿಗೊಳಿಸಬೇಕು, ಅದನ್ನ ಜನ ಅದನ್ನ ಫಾಲೋ ಮಾಡಬೇಕಾಗ್ತದೆ. ಮುಖ್ಯವಾಗಿ ತಂಬಾಕು ತಿನ್ಲೇಬಾರ್ದು ಹೇಳ್ತಾರೆ ಡಾಕ್ಟರ್. ಮುಖ್ಯ ಅಂದ್ರೆ ಮುಖ್ಯವಾಗಿ ಅಲ್ರಿ ಅಂದ್ರೆ ಈಗ ಈಗ ಬಿಡ್ಬೇಕಂದ್ರೆ ಅದನ್ನ ಬಿಡ್ಬೇಕಂತಂದ್ರೆ ಅದಕ್ಕೆ ಏನ್ ತಗೋಬೇಕು? ಹಾ, ಬಿಡ್ಬೇಕಂದ್ರೆ ನೀವು ಆದಷ್ಟು ಗಟ್ಟಿ ನಿರ್ಧಾರ ಮಾಡಿ ಫಸ್ಟು, ಆಮೇಲೆ ನೀವು ತಂಬಾಕನ್ನ ನಿಧಾನವಾಗಿ ಬಿಡ್ತಾ ಬರ್ಬೇಕು. ಒಂದೇ ಸಲ ಬಿಡ್ಲಕ್ಕಾಗಿಲ್ಲ ಅಂದ್ರು ಒಂದ್ಸಲ ಯಾವ ತಂಬಾಕು ತಿನ್ಬೇಕು ಅನ್ಸಿದ್ರೆ ಬೇರೆ ಏನಾದ್ರು ತಿನ್ಬೇಕು, ಇಲ್ಲ ನೀರು ಕುಡಿಬೇಕು, ಆತರ ಬಿಟ್ಟು ನಿಮ್ಗೆ ಅಂದ್ರೆ ಒಂದ್ಸಲ ಬಿಡಕ್ಕಾಗಿಲ್ಲ ಅಂದ್ರೆ ವ್ಯಸನ ಮುಕ್ತ ಆಗ್ಬೇಕಾಗುತ್ತೆ. ಅವಾಗ ನಿಮ್ಗೆ ನಾವ್ ಹೇಳಿದ್ವಲ್ಲ ಅವಾಗ ಒಂದು ಕ್ವಿಟ್ ಲೈನ್ ಇದೆ, ಒಂದು ಹೆಲ್ಪ್ ಲೈನ್ ಇದೆ, ಅದೇ 1800123456. ಅದಕ್ಕೆ ನೀವು ಬಿಡಬೇಕು ಅಂತ ಇದ್ರೆ ನಂಬರ್ ಫೋನ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಲೈನ್ ಅಲ್ಲೇ ಕರೆ ಮಾಡ್ರಿ. ಮಂಜುನಾಥ್, ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು? ನಾವು ಅತ್ಲಿ ತಾಲೂಕ್ ಮುರುಗುಂಡಿಯಿಂದ ಸರಸ್ವತಿ ಅಂತ ಮಾತಾಡೋದು ಮೇಡಮ್. ಹೇಳ್ರಮ್ಮ, ಪ್ರಶ್ನೆ ಕೇಳ್ರಿ ಸರಸ್ವತಿ. ಮೇಡಮ್, ಡಾಕ್ಟರ್ ಸರ್, ನಮಸ್ತೆ. ಹಾ, ನಮಸ್ತೆ. ಸರ್, ಈಗ ತಂಬಾಕು ಅಷ್ಟದಿಂದ ಕ್ಯಾನ್ಸರ್ ಆಗ್ಬೋದಾ ಅಥವಾ ಇವು ಗುಟ್ಕಾ ಸ್ಟಾರು ಇದ್ರಿಂದನೂ ಆಗ್ಬೋದಾ ಅಂತ? ಹಾ, ಗುಟ್ಕಾ ಸ್ಟಾರ್ ಇಂದನು ಅದು ತಂಬಾಕೇ ಇರ್ತದೆ, ಅದರಲ್ಲೂ ತಂಬಾಕು ಇರ್ತದೆ, ಅದರಿಂದನು ಬಾಯಿ ಕ್ಯಾನ್ಸರ್, ಗಂಟಲಿನ ಕ್ಯಾನ್ಸರ್ ಎಲ್ಲ ಆಗ್ತದೆ. ಓಕೆ ಸರ್. ಸರ್, ಇದು ಟ್ರೀಟ್ಮೆಂಟ್ ತಗೊಂಡಿದ್ರ ಕಡಿಮೆ ಆಗ್ಬೋದಾ? ನಾವಾಗೆ ಕಡಿಮೆ ಆದ್ರ ಅಂದ್ರ ಚಟ ಬಿಟ್ರ ಕಡಿಮೆ ಆಗ್ಬೋದಾ? ಈಗಾಗ್ಲೇ ಬಂದಿತ್ತು ಅಂತಂದ್ರೆ ಅವರು ಚಿಕಿತ್ಸೆ ತಗೋಬೇಕಾಗ್ತದೆ ಡಾಕ್ಟರ್. ಇಲ್ಲ, ಯಾವುದೇ ಈಗ ಬಂದ್ರಾಗ್ಲಿ ಬಿಟ್ರಾಗ್ಲಿ ಒಟ್ ಬಿಡ್ಲೇಬೇಕು ತಂಬಾಕು ಅಂತ ಹೇಳ್ತಾರಮ್ಮ ಸರಸ್ವತಿ. ಆಗ್ಲೇ ಬಂದಿದ್ರೆ ಬಿಡ್ಲೇಬೇಕು ನೀವು. ಸರ್, ನೀವು ಕ್ಯಾನ್ಸರ್ ದೊರಕಿತ ಮುಂಚೆ ನಾವು ಬರಬಾರ್ದಂಗ್ ತಡೆಗಟ್ಟಬೇಕಾದ್ರೆ ಹಿಂಗ್ ಟ್ರೀಟ್ಮೆಂಟ್ ತಗೋಬೇಕ ಒಳಗೊಂದ್ ಕಲ್ದಿರ್ತೀವಿ ಸರ್. ಅಲ್ಲ, ಬಿಡ್ಬೇಕು ಅಂತಾರ ತಂಬಾಕು ಜಗಿಯೋದನ್ನ ಬಿಡ್ಲೇಬೇಕು ಅಂತ. ಒಳ್ಳೇದಲ್ಲ, ಮುಂಚೆನೆ ಬಿಡಬೇಕು ನೀವು. ಬರೋಕಷ್ಟು ಕಾಯೋದು ಬೇಡ, ಬರೋಕಿದ ಮುಂಚೆನೆ ಬಿಡಬೇಕು ಅಂತ ನಾವು ಹೇಳ್ತಿರೋದು ಆದಷ್ಟು. ಸರ್, ಮದ್ಯಪಾನ ಹಾ, ಹೌದೌದು. ಹಲೋ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ, ನಾವು ಇಲ್ಲಿ ಬೆಳಗಾವಿಯಿಂದ ಮಾತಾಡಿದ್ರೆ ಮ್ಯಾಮ್. ಹೆಸರು ಶಂಕರ್ ಅಂತ ಹೇಳ್ರಿ ಮ್ಯಾಮ್. ಹಾ, ಪ್ರಶ್ನೆ ಕೇಳ್ರಿ ಶಂಕರ್. ಏನಿಲ್ರಿ ಮೇಡಮ್, ಮುಖ್ಯವಾಗಿ ಇದು ಯುವಕರಲ್ಲಿ ಒಂದು ಜಾಗೃತಿಯನ್ನ ಮಾಡ್ಬೇಕ್ರಿ. ಮತ್ತ ಸಾಯ್ಬರ್ ಡಾಕ್ಟರ್ ಸರ್ ಹೇಳ್ದಂಗ ಒಂದು ಗಟ್ಟಿ ನಿರ್ಧಾರ ಮಾಡುವಲ್ಲಿ ನಾವು ಕೂಡ ಎಲ್ಲರೂ ಸಮಾಜದ ಹಿರಿಯರು ಬುದ್ಧಿಜೀವಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಇದು ಯುವಕರಲ್ಲಿ ಹದಿಹರೆಯದವರಲ್ಲಿ ಟೀನ್ ಏಜ್ ದವರಲ್ಲಿ ನಾವು ಮುಖ್ಯವಾಗಿ ಇದು ಕೆಟ್ಟದ, ಇದರಿಂದ ಕೆಟ್ಟ ಪರಿಣಾಮ ಆಗ್ತದ, ಆರೋಗ್ಯ ಹಾಳಾಗ್ತದ, ಕ್ಯಾನ್ಸರ್ ಬರ್ತದ ಅಂತ ಹೇಳಿ. ಹೌದು, ಪ್ರತಿಯೊಂದು ಶಾಲೆ ಕಾಲೇಜ್ನಾಗ ಹೋಗಿ ಜಾಗೃತಿ ಮೂಡಿಸ್ಬೇಕು. ಜಾಗೃತಿ ಮೂಡಿಸಿದ್ ಒಂದೇ ರೀ, ಈಗ ಹಲವಾರು ಪ್ರಶ್ನೆಗಳನ್ನ ಅದೇ ಕೇಳುದು ಬರೀ ಅದಕ್ಕೆ ಒಂದೇ ಗಟ್ಟಿ ನಿರ್ಧಾರ ಮನಸ್ಸು ಮಾಡ್ಬೇಕಷ್ಟೇ. ಡಾಕ್ಟರ್ ಕೂಡ ಅದೇ ಹೇಳಿದ್ರು ಶಂಕರ್, ಮನಸ್ಸು ಮಾಡಿದಾಗ ಅಷ್ಟೇ ಇದು ಬಿಡ್ಲಕ್ ಸಾಧ್ಯದ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಹೌದು ಹೌದು, ನಾವೆಲ್ಲರೂ ಕೂಡಿ ಜಾಗೃತಿಯನ್ನು ಮುಗಿಸೋಣ ಮೇಡಮ್. ಖಂಡಿತ ಹೌದು ಶಂಕರ್, ಖಂಡಿತ ಹೌದು, ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳು. ಧನ್ಯವಾದ, ನಮಸ್ಕಾರ. ಸಾಕಷ್ಟು ಶ್ರೋತೃಗಳು ಪ್ರಶ್ನೆ ಕೇಳಿದ್ರು. ಡಾಕ್ಟರ್, ನೀವು ಹೇಳ್ದಂಗೆ ಇದಕ್ಕೆ ಮಾನಸಿಕ ಸಿದ್ಧತೆ ಮಾಡ್ಕೊಳ್ಬೇಕು, ಗಟ್ಟಿ ನಿರ್ಧಾರ ಮಾಡಬೇಕು, ತಗೊಳ್ಳೇಬಾರ್ದು, ತಂಬಾಕನ್ನ ಜಗಿಬಾರ್ದು, ತಂಬಾಕನ್ನ ಸೇದಬಾರ್ದು, ನಶೆ ತಗೋಬಾರ್ದು ಅಂಥೇಳಿ, ಯಾವುದೇ ಚಟಕ್ ಬೀಳಬಾರ್ದು, ಚಟಕ್ ಬಿದ್ದರೆ ರೋಗ ಬರೋದು ಖಂಡಿತ ಅಂತ ಹೇಳ್ತೀರಿ. ಇಷ್ಟೊತ್ತು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರಿ. ವಿಶ್ವ ತಂಬಾಕು ರಹಿತ ದಿನ ಇದು ವಿಷಯ ಆಗಿದ್ದು, ನಿಮಗೆ ಉತ್ತರ ನೀಡಿದವರು ಡಾಕ್ಟರ್ ವಿನಯ್ ಕುಮಾರ್ ಹೆಗಡೆ ಅವರು. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-7477-7-7-7-3-2-1-0-0-0 ಮತ್ತೊಂದದ 7-1-8-7-0-0-0. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. 0836-7477-7-7-7-7 ಇನ್ನೊಂದು 2-3-2-1-0-0-0 ಇನ್ನೊಂದು 7-1-8-7-0-0-0. ಈ ವಾರದ ಬಹುಮಾನದ ಪ್ರಶ್ನೆ, ತಂಬಾಕು ಸೇವನೆಯಿಂದ ಪರಿಸರದ ಮೇಲೆ ಆಗುವ ಹಾನಿಕಾರಕ ಪರಿಣಾಮಗಳೇನು? ಇನ್ನೊಮ್ಮೆ ಕೇಳ್ರಿ, ತಂಬಾಕು ಸೇವನೆಯಿಂದ ಪರಿಸರದ ಮೇಲೆ ಆಗುವ ಹಾನಿಕಾರಕ ಪರಿಣಾಮಗಳೇನು? ಉತ್ತರವನ್ನ ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈ ಮುಂದೆ ಹೇಳುವಂತಹ ವಿಳಾಸಕ್ಕೆ ಕಳುಹಿಸಬೇಕು. ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು ದಿನಾಂಕ 13/5/2025 ಕೇಳಿದ ಪ್ರಶ್ನೆ, ಹೃದಯಾಘಾತ ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳೇನು ಅಂತ. ಸರಿಯಾದ ಉತ್ತರ, 30 ನಿಮಿಷಗಳ ಕಾಲ ವ್ಯಾಯಾಮ, ಧೂಮಪಾನ ಹಾಗೂ ಮದ್ಯಪಾನ ತ್ಯಜಿಸಬೇಕು. ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರ ಸೇವಿಸಬೇಕು. ದೇಹದ ತೂಕವನ್ನು ನಿಯಂತ್ರಣದಲ್ಲಿಡುವುದು, ನಿಯಮಿತ ಆರೋಗ್ಯ ತಪಾಸಣೆ, ಇವು ಹೃದಯಾಘಾತ ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳು ಅನ್ನೋ ಸರಿಯಾದ ಉತ್ತರವನ್ನು ಬರೆದು ಬಹುಮಾನ ಗಳಿಸಿದವರು ಕುಮಾರ ಆನಂದಪ್ಪ ಕಲ್ಲಪ್ಪ ಉಪ್ಪಾರ್, ಪರಿಶ್ರಮ ಅಧ್ಯಯನ ಸ್ಥಳ ವಿಶಾಲ್ ಮಾರ್ಟ್ ಎದುರುಗಡೆ ಮೇಲ್ಗಡೆ, ICICI ಬ್ಯಾಂಕ್ ಸರ್ವಿಸ್ ರೋಡ್ ಹತ್ತಿರ, ಹಂಪಿನಗರ, ಬೆಂಗಳೂರು, 560104. ಕುಮಾರ ಆನಂದ್ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದ ಒಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಿಕೊಡಲಾಗುತ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ, ಕಡಿಮೆ ಪ್ಲೇಟ್ಲೆಟ್ ಎಣಿಕೆ ಏಕೆ ಮತ್ತು ಅದರ ಚಿಕಿತ್ಸೆ, ಈ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ ಡಾಕ್ಟರ್ ಗಿರೀಶ್ ಬಾಳಿಕಾಯಿ ಅವರು. ಡಾಕ್ಟರ್ ವಿನಯ್ ಕುಮಾರ್ ಹೆಗಡೆ ಅವರೇ, ಇಷ್ಟೊತ್ತು ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ, ಎಲ್ಲರೊಳಗೂ ಜಾಗೃತಿ ಮೂಡಲಿ ಅಂತ ಆಶಿಸ್ತಾ ಇವತ್ತಿನ SDM ಆರೋಗ್ಯ ಸಂವಾದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ವಿನಯ್ ಕುಮಾರ್ ಹೆಗಡೆ. ಕಾರ್ಯಕ್ರಮವನ್ನು ಪ್ರಸ್ತುತ